ನಿಮ್ಮ ಜಮೀನಿನಲ್ಲಿ ನೀವು ಅಳವಡಿಸ್ಕೊಂಡು ಬರ್ತಾ ಇದ್ರಿ ಅಂತ? ಸರ್, ನಮಗೆ ಒಂದು ಸ್ವಂತವಾಗಿ ಒಂದು 4 ಎಕರೆ ಜಮೀನಿದೆ. ಆಮೇಲೆ ಭೋಗ್ಯಕ್ಕೆ ಮತ್ತು ವಾರದಂಥ ಒಂದು 3-4 ಎಕರೆ ಜಮೀನು ಮಾಡ್ತೇವೆ. ಜಮೀನಲ್ಲಿ ನಾವು ಭತ್ತ, ಕಬ್ಬು, ಬಾಳೆ ಇಂಥ 3 ಪದಾರ್ಥಗಳನ್ನು ಬೆಳಿತೇವೆ. ಜೊತೆಗೆ ನಮ್ಮದು ಕಬಿನಿ ನೀರಾವರಿ ಆದ್ದರಿಂದ ನೀರು ನಮ್ಮ ಕೆಲವು ಟೈಮಲ್ಲಿ 6 ತಿಂಗಳಲ್ಲಿ ನೀರು ಜಾಸ್ತಿಯೇ ಬರುತ್ತೆ. ಆ ಟೈಮಲ್ಲಿ ಭತ್ತ ಬೆಳಿತೀವಿ. ಮಾಮೂಲಿ ಇದ್ರ ಟೈಮಲ್ಲಿ ಬೇಸಿಗೆಲ್ಲವೇ ಕಬ್ಬು ಗಿಬ್ಬು ಅಂಥದ್ದೆಲ್ಲ ಹಾಕೊಂಡು ಬೆಳಿತೀವಿ. ಬೇಸಿಗೆಯಲ್ಲಿ ಕಬ್ಬು ಅಂತ ಅಂದರೆ ಅದಕ್ಕೆ ನೀರು? ಅದಕ್ಕೆ ಬೋರ್ ಇದೆ ಸರ್, ಬೋರ್ ಮಾಡ್ಕೊಂಡಿದ್ದೀವಿ. 4 ಎಕರೆಗೂ ಕೂಡ ಕಬಿನಿ ನೀರು ಬರ್ತದೆ ಅಂತ ಹೇಳಿದ್ರಿ, ಮತ್ತೆ ಅದೇ ಜಮೀನಿಗೆ ಬೋರ್ ಹಾಕ್ಸ್ಕೊಂಡಿದ್ದೀರಾ? ಅದೇ ಜಮೀನು ಬೋರ್ ಹಾಕ್ಸ್ಕೊಂಡಿದ್ದೀವಿ ಸರ್. ಬೇಸಿಗೆಯಲ್ಲಿ ನೀರು ಬೇಕು ಅಂತ? ನೀರು ಬೇಕು ಅಂತ. ಈ ಪೌಲ್ಟ್ರಿ ಫಾರ್ಮಿಂಗ್ ಮಾಡ್ತಾ ಇದ್ದೀರಲ್ಲ ಅಂದರೆ ಕೋಳಿ ಸಾಕಾಣಿಕೆಯನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಪೌಲ್ಟ್ರಿ ಫಾರ್ಮ್ ನಾವು 14 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಅಂದರೆ ಏನು, ಈ ಖಾಸಗಿ ಕಂಪನಿಗಳು ನಿಮಗೆ ಅವರೇ ಬಂದು ಕೊಂಡ್ಕೊಂಡು ಹೋಗ್ಬಿಡ್ತಾರಾ? ಸರ್, ಖಾಸಗಿ ಕಂಪನಿಗಳು ಅವರು ಫುಡ್ಡು, ಮರಿ ಮತ್ತು ಮೆಡಿಸನ್ನು, ಸೂಪರ್ ಇಂಜಿನಿಯರಿಂಗ್ ಬಂದು ಮಾಡ್ತಾರೆ. ಬಂದ್ಬಿಟ್ಟು ಇಂಟಿಗ್ರೇಸ್ ಸಿಸ್ಟಮಲ್ಲಿ ನಮಗೆ ಕೋಳಿ ಮರಿ ಎಲ್ಲ ಕೊಟ್ಟು ಲಾಸ್ಟ್ಗೆ ಅವರೇ ತಗೊಂಡು ಹೋಗ್ತಾರೆ ಸರ್. ಫುಡ್ಡು ಅಂತಂದರೆ ಅದಕ್ಕೆ ಬೇಕಾದಂಥ ಆಹಾರಗಳನ್ನು ಒದಗಿಸ್ತಾರೆ, ಆದರೆ ಇದಕ್ಕೆಲ್ಲ ಹಣ ನೀವು ಕಟ್ಕೊಡ್ಬೇಕಲ್ಲ? ಇಲ್ಲ ಸರ್, ನಾವೇನು ಕಟ್ಟಂತಿಲ್ಲ. ಅವರು ಎಲ್ಲನೂ ಪ್ರೊಡಕ್ಷನ್ ಕಾಸ್ಟ್ ಅಂತ ಫಿಕ್ಸ್ ಮಾಡಿರ್ತಾರೆ. ಆ ಪ್ರೊಡಕ್ಷನ್ ಕಾಸ್ಟ್ ಫಿಕ್ಸ್ ಮಾಡಿದಾಗ ಇಂಟಿಗ್ರೇಟ್ ಸಿಸ್ಟಮಲ್ಲಿ ನಮಗೆ ಈಗ 6 ರೂಪಾಯಿ 25 ಪೈಸೆ ಕಡಿಮೆ ಬಜೆಟಲ್ಲಿ ಮಾಡವ್ರೆ. ಮತ್ತು ನಾವು ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಮಾಡಿಕೊಟ್ರೆ ಅವ್ರಿಗರ್ಧ ನಮ್ಗರ್ಧ ಅದರಲ್ಲಿ ಕೊಡ್ತಾರೆ. ಅಂದರೆ ಈಗ ಒಂದು ಕೋಳಿಯನ್ನು 100 ರೂಪಾಯಿ 1 ಕೆಜಿ ತೊಗೊಂಡ್ರು ಅಂದ್ಕೊಳ್ಳಿ, ಅದರಲ್ಲಿ ನಿಮಗೆ ಎಷ್ಟು ಅವ್ರಿಗೆ ಎಷ್ಟು? ಸರ್, ಆ ರೀತಿ ಏನಿಲ್ಲ, ಪ್ರೊಡಕ್ಷನ್ ಕಾಸ್ಟ್ ಅಂತ ಫಿಕ್ಸ್ ಮಾಡಿರ್ತಾರೆ. 65 ರೂಪಾಯಿ 70 ರೂಪಾಯಿ ಹಿಂಗೆ ಫಿಕ್ಸ್ ಮಾಡಿರ್ತಾರೆ. 1 ಕೆಜಿ ಫುಡ್ಗೆ ಇಷ್ಟೊಂದು ಫಿಕ್ಸ್ ಮಾಡಿರ್ತಾರೆ. 1 ಕೋಳಿಗೆ ಇಷ್ಟೊಂದು ಫಿಟ್ ಫಿಕ್ಸ್ ಮಾಡಿಬಿಡ್ತಾರೆ. ಮತ್ತು ಅಡ್ಮಿನಿಸ್ಟ್ರೇಷನ್ ಚಾರ್ಜ್ ಅಂತ ಫಿಕ್ಸ್ ಮಾಡಿರ್ತಾರೆ. ನಾವು ಪ್ರೊಡಕ್ಷನ್ ಕಾಸ್ಟ್ ಲೆವೆಲ್ ಮಾಡಿಕೊಟ್ರೆ 6 ರೂಪಾಯಿ 20 ಪೈಸೆ ಕೊಡ್ತಾರೆ. ಅದಕ್ಕಿಂತ ಏನಾದರೂ ಜಾಸ್ತಿ ಪ್ರೊಡಕ್ಷನ್ ಕಾಸ್ಟ್ ಕೊಟ್ಟರೆ ನಮ್ಗೆ ಅದು ನಮ್ಗೆ ಕೊಡೋದ್ರಲ್ಲೇ ಕಟ್ ಮಾಡಿಕೊಡ್ತಾರೆ. ಮತ್ತು ನಾವೇನಾದ್ರು ಪ್ರೊಡಕ್ಷನ್ ಕಾಸ್ಟಲ್ಲಿ ಕಡಿಮೆ ಮಾಡಿಕೊಟ್ರೆ ನಮಗೆ 50 ಪೈಸೆ ಅವ್ರಿಗೆ 50 ಪೈಸೆ ಕೊಡ್ತಾರೆ. 1 ರೂಪಾಯಿ ಕಡಿಮೆ ಆದರೆ ಅವ್ರಿಗೆ 50 ಪೈಸೆ ನಮಗೆ 50 ಪೈಸೆ ಕೊಡ್ತಾರೆ. ಅಂದರೆ ಒಂದು ಬ್ಯಾಚ್ಗೆ ಎಷ್ಟು ಕೋಳಿ ಮರಿಗಳನ್ನು ತಂದು ಸಾಕಾಣಿಕೆ ಮಾಡ್ತೀರಿ? ಸರ್, ನಮ್ದು ಇರೋದು 3.5 ಸಾವಿರ ನಮ್ಮದು ಪ್ಲೇಸ್ಮೆಂಟ್ ಮಾಡಬೇಕು ಕೋಳಿನ. ಅವರು ನಮಗೆ 3 ಸಾವಿರ ಕೊಡ್ತಾರೆ. 1:2 ಅಂದ್ಬಿಟ್ಟು ಈಗ ಒಂದು ಇದು ಮಾಡ್ಕೊಂಡು ಅವರು ನಮಗೆ 3 ಸಾವಿರ ಕೋಳಿ ಕೊಡ್ತಾರೆ. ಅವನು ಎಷ್ಟು ತಿಂಗಳು ತನಕ ಸಾಕ್ತೀರಿ? ಸರ್, ಅದು 45 ದಿನ ಸಾಕ್ತೀವಿ ಸರ್. 45 ದಿನ ಅದಾದಮೇಲೆ ಅವರಿಗೆ ಮಾರಾಟ ಕೊಟ್ಬಿಡೋ? ಮಾರಾಟ ಕೊಟ್ಬಿಡ್ತೀವಿ ಸರ್. ಅಂದರೆ ಒಂದು ಬ್ಯಾಚಲ್ಲಿ ಎಷ್ಟು ನೀವು ಆದಾಯವನ್ನು ನಿರೀಕ್ಷೆ ಮಾಡ್ಬೋದು? ಸರ್, ನಾವು ಖರ್ಚೆಲ್ಲ ಕಳೆದು ಒಂದು ಬ್ಯಾಚಲ್ಲಿ ಒಂದು 30-100 ರೂಪಾಯಿ ಮಾಡ್ಬೋದು ಸರ್. ಅದೇ ಈ ಶೆಡ್ ನಿರ್ಮಾಣ ಎಲ್ಲ ನಿಮ್ದೇನೆ? ಸ್ವಂತ ನಿರ್ಮಾಣ ಎಲ್ಲ ನಮ್ದೇ ಸರ್. ಎಷ್ಟು ವೆಚ್ಚ ಆಗಿತ್ತು ನಿಮಗೆ ಶೆಡ್ ನಿರ್ಮಾಣಕ್ಕೆ? ಸರ್, ನಾವು ಮಾಡಿದಾಗ 6 ಲಕ್ಷ ಆಗಿತ್ತು. ಇವಾಗ ಮಾಡಬೇಕಾದ್ರೆ ಒಂದು 12 ಲಕ್ಷ ರೂಪಾಯಿ ದುಡ್ಡು ಬೇಕಾಗುತ್ತೆ ಸರ್. ಹೌದು. ಹಾಗಾದ್ರೆ ಇದನ್ನೆಲ್ಲ ಸ್ವಲ್ಪ ಬಂಡವಾಳ ಸ್ವಲ್ಪ ಜಾಸ್ತಿನೇ ಇರ್ತದೆ, ದೊಡ್ಡ ಪ್ರಮಾಣನೇ ಆಗುತ್ತೆ ಸರ್. ದೊಡ್ಡ ಪ್ರಮಾಣವಾಗುತ್ತೆ. ಈಗ ಎಲ್ಲ ಓಪನ್ ಶೆಡ್ ಇಲ್ಲ ಸರ್, ಈಗ ಎ ಸಿ ಶೆಡ್ ಅಂತ ಬಂದಿದೆ. ಈಗ ಕಂಪ್ನಿಗಳೆಲ್ಲ ಆ ಕಡೆ ಒಲವು ಜಾಸ್ತಿ ಆಗಿಬಿಟ್ಟಿದೆ ಸರ್. ಎಲ್ಲ ಎ ಸಿ ಶೆಡ್ ಅನ್ನೋದಕ್ಕೆ ಫುಲ್ ಎ ಸಿ ಸಿಸ್ಟಮಲ್ಲೇ ಬೆಳೆಯೋದ್ರಿಂದ ಎಲ್ಲ ಆ ಕಡೆನೇ ಒಲವು ಜಾಸ್ತಿ ಆಗಿದ್ದಾರೆ ಸರ್ ಕಂಪ್ನಿಗಳು. ಈಗ ಈ ಕೋಳಿ ಸಾಕಾಣಿಕೆ ಮಾಡ್ತಿರ್ದಿರಲ್ಲ, ಇದರಿಂದ ನಿಮಗೆ ಕೃಷಿಗೆ ಯಾವ ರೀತಿಯ ಗೊಬ್ಬರದ ಉಪಯೋಗ ಆಗ್ತಾ ಇದೆಯಾ? ಹೌದು ಸರ್, ಗೊಬ್ಬರದ ಉಪಯೋಗ ಆಗುತ್ತೆ. ನಮಗೆ ಬೇಕಾದಾಗ ನಾವು ಉಪಯೋಗಿಸ್ಕೋತೀವಿ. ಅಕಸ್ಮಾತ್ ಯಾರು ಬಂದು ಕೇಳಿದಾಗ ನಮ್ಮ ತಪ್ಪು ಜಾಸ್ತಿ ಆದಾಗ ಬೇರೆಯವ್ರಿಗೂ ಕೊಡ್ತೀವಿ. ಅಲ್ಲ, ಬೇರೆಯವ್ರಿಗೆ ಅಂದರೆ ಎಷ್ಟು ಗೊಬ್ಬರ ಉತ್ಪಾದನೆ ಆಗುತ್ತೆ? ಸರ್, ನಮ್ಗೆ ಒಂದು ಬ್ಯಾಚ್ಗೆ 3 ಟ್ರ್ಯಾಕ್ಟರ್ ಆಗುತ್ತೆ. 3 ಟ್ರ್ಯಾಕ್ಟ್ರಲ್ಲಿ ಅವ್ರಿಗೆ ಒಂದು ಟ್ರ್ಯಾಕ್ಟರ್ಗೆ 3-3 ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ಸರ್. ನೀವು ನಿಮ್ಮ ಕೃಷಿ ಭೂಮಿಗೆಲ್ಲ ಉಪಯೋಗಿಸ್ಕೋಬೋದಲ್ಲ ಬೇರೆಯವ್ರಿಗೆ ಕೊಡೋದಕ್ಕಿಂತ? ಸರ್, ಭತ್ತಕ್ಕಿಂತ ಕಬ್ಬು, ಬಾಳೆ, ತರಕಾರಿಗಾದರೆ ಚೆನ್ನಾಗಿ ಉಪಯೋಗ ಬರುತ್ತೆ. ಭತ್ತಕ್ಕೆ ಹಾಕಿದ್ರೆ ತುಂಬ ಬ್ಲಾಸ್ಟ್ ಬರೋದು ಜಾಸ್ತಿ, ಅದಕ್ಕೆ ಭತ್ತಕ್ಕೆ ಇದು ಉಪಯೋಗಿಸೋಕ್ಕಾಗೋದಿಲ್ಲ. ಬ್ಲಾಸ್ಟ್ ಅಂದರೆ ಏನು ಬ್ಲಾಸ್ಟ್ ಅಂತ? ಸರ್, ಭತ್ತ ಎಲ್ಲ ಚೆನ್ನಾಗಿ ಬತ್ತದೆ, ಎಲ್ಲ ಹಸಿರಾಗಿರ್ತದೆ. ಆಮೇಲೆ ಲಾಸ್ಟಲ್ಲಿ ಇಳುವರಿ ಬರಲ್ಲ. ಏನು ಕಾರಣ ಇದಕ್ಕೆ? ಸರ್, ಅದು ಅದರಲ್ಲಿ ಯೂರಿಯಾ ಅಂಶ ಜಾಸ್ತಿ ಇದೆ. ಅಲ್ಲ, ಏನು ಕೋಳಿ ಗೊಬ್ಬರದಲ್ಲ? ಕೋಳಿ ಗೊಬ್ಬರಲ್ಲಿ ಯೂರಿಯಾ ಅಂಶ ಜಾಸ್ತಿ ಇರ್ತದೆ. ನಮ್ಮ ರೈತರು ಗೊತ್ತಿರಲ್ಲ, ತಗೊಂಡೋಗಿ ಹಾಕ್ಬಿಡ್ತಾರೆ. ಗದ್ದೆ ಚೆನ್ನಾಗೂ ಬೆಳೀತದೆ. ಬೆಳೆದಾಗ ಲಾಸ್ಟಲ್ಲಿ ಕಟಾವು ಮಾಡಿದಾಗ ಫಸಲು ಬರೋದಿಲ್ಲ, ಎಲ್ಲ ಬ್ಲಾಸ್ಟ್ ಹೊಡೆದು ಬಿಡ್ತದೆ. ಅಂದರೆ ಸಾಮಾನ್ಯವಾಗಿ ಅದಕ್ಕೆ ಕೆಲವು ಕೃಷಿ ವಿಜ್ಞಾನಿಗಳು ಯೂರಿಯಾವನ್ನು ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಜಾಸ್ತಿ ಹಾಕಬೇಡಿ ಅಂತ ಹೇಳ್ತಾರೆ. ಯಾಕೆಂದರೆ ಹಾಕಿದಾಗ ಹಸಿರಾಗಿ ಕಾಣ್ತದೆ ಹೊರತು ಇಳುವರಿ ಚೆನ್ನಾಗಿ ಬರಲ್ಲ, ಮತ್ತು ರೋಗ ಬಾಧೆ ಹೆಚ್ಚಾಗುತ್ತೆ ಅಂತ. ಬಹುಶಃ ನೀವು ಹೇಳ್ತಾ ಇರೋದು ನೋಡಿದ್ರೆ ಇದರಲ್ಲೂ ಕೂಡ ಯೂರಿಯಾ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳ್ತಿದ್ದೀರಲ್ಲ, ಅದೇ ಕಾರಣ ಇರ್ಬೋದೇನೋ ಅಂತ. ಹೌದು ಸರ್, ಅದೇ ಕಾರಣ ಇದೆ ಸರ್. ನೀವು ರೈತರು ಹೀಗೆ ತಗೊಂಡೋಗಿ ಹೆಚ್ಚಾಗಿ ಹಾಕಿ ತೊಂದರೆ ಅನುಭವಿಸಿರ್ತಕ್ಕಂಥವ್ರು ನೋಡಿದ್ದೀರಾ? ಇಲ್ಲ ಸರ್, ನಮ್ಮ ಜಮೀನಿಗೆ ಫಸ್ಟ್ ಹಾಕೋದು ನಾವು ಮಾಡಿದಾಗ ನಾವು ಅನುಭವಿಸೋದು ಇದು ತೊಂದರೆ ಅನ್ಸಿದಾಗ ಆಗ ನಾವು ಯಾರಿಗೂ ಭತ್ತಗೆ ಹಾಕ್ಬೇಡಪ್ಪ, ತರಕಾರಿಗೆ ಹಾಕಿ, ಬಾಳೆಗೆ ಹಾಕಿ, ಕಬ್ಬಿಗೆ ಹಾಕಿ ಅಂತ ಸಜೆಷನ್ ಮಾಡಿದ್ವು. ಆ ತೊಟ್ಟಿಂದ ಅವ್ರು ಯಾರೂ ಎಲ್ಲರೂ ಬಂದು ತಗೋತಾರೆ, ಭತ್ತಗೆ, ಬಾಳೆ, ಕಬ್ಬು ಮತ್ತು ತರಕಾರಿಗೆ ತಗೊಂಡು ಹೋಗ್ತಾರೆ. ಓ, ಅಂದರೆ ನಿಮ್ಮದೇ ಪ್ರಥಮ ಅನುಭವ ಇದರಲ್ಲಿ? ಅದೇ ಪ್ರಥಮ ಅನುಭವ ಸರ್. ಈಗ ತುಂಬ ಜನ ತಡೆಯಪ್ಪ, ಕೋಳಿ ಗೊಬ್ಬರ ಒಳ್ಳೆ ಪೋಷಕಾಂಶದಿಂದ ಕೂಡಿರ್ತದೆ, ತಗೊಂಡೋಗಿ ನಮ್ಮ ಜಮೀನುಗಳಿಗೆ ಹಾಕಿದ್ರೆ ಯಾವ್ದಾದ್ರು ಬೆಳೆ ಸರಿ, ಅದು ಒಂದು ರೀತಿ ಸಾವಯವ ಗೊಬ್ಬರದ ಥರನೇ ಅಲ್ವಾ ಅಂತ. ಯಾಕೆಂದರೆ ಈಗ ದನಕರುಗಳ ಗೊಬ್ಬರದ ಥರ ಅದು ಎಷ್ಟು ಕೊಟ್ಟರು ಭೂಮಿ ತಗೊಳುತ್ತೆ, ಅದರಿಂದ ಏನು ಬೆಳೆಗೆ ತೊಂದರೆ ಆಗಲ್ಲ, ಇದು ಅದೇ ರೀತಿ ಅಲ್ವಾ ಅಂತ ತಗೊಂಡೋಗಿ ಹಾಕ್ತಾರೆ. ಅದಕ್ಕೆ ನಾನು ಕೇಳೋದು ನಿಮಗೆ ಪ್ರಶ್ನೆ, ಇದು ಕೂಡ ಒಂದು ರೀತಿ ಸಾವಯವ ಗೊಬ್ಬರದ ರೀತಿಯೇ ಅಲ್ವಾ? ಯಾಕೆಂದರೆ ಕೊಟ್ಟಿಗೆ ಗೊಬ್ಬರ ಹಾಕಿದಾಗ ಇದು ಹಾಗೆ ಅಲ್ವಾ ಅಂತ ಕೇಳ್ತಾ ಇರೋದು. ಹೌದು ಸರಿ, ಸಾವಯವ ಗೊಬ್ಬರನೇ, ಆದ್ರೆ ಇದರಲ್ಲಿ ಯೂರಿಯಾ ಅಂಶ ಮಾತ್ರ ಜಾಸ್ತಿ ಇದೆ. ಅದಕ್ಕೆ ಏನ್ ಕಾರಣ ಯೂರಿಯಾ ಅಂಶ ಜಾಸ್ತಿ ಬರೋದಕ್ಕೆ ಸರ್? ಅದರಲ್ಲಿ ನಾವು ನನಗೆ ಅದ್ರ ಬಗ್ಗೆ ಎಷ್ಟಿಗೆ ಗೊತ್ತಿಲ್ಲ, ಅಟ್ಲಿ ಯೂರಿಯಾ ಅಂಶ ನಾವು ಯೂರಿಯಾಕ್ಕಿಂತ ಹೆಚ್ಚಾಗಿ ಹಸಿರಾಗಿರ್ತದೆ ಮಾತ್ರ ಗಿಡ ಮಾತ್ರ ಯಾವಲ್ವೇ, ಅದು ನಾವು ಮಾಮೂಲಿ ಯೂರಿಯಾ ಇಡ್ತೀವಿ ಅದಕ್ಕಿಂತ ಹಸಿರಾಗಿ ಚೆನ್ನಾಗಿರ್ತದೆ. ಬೇರೆ ಇದಕ್ಕೆ ಇದಕ್ಕೆಲ್ಲವೇ ಅಡ್ಜಸ್ಟ್ ಆಗುತ್ತೆ, ಭತ್ತಕ್ಕೆ ಒಂದಕ್ಕೆ ಮಾತ್ರ ಅಡ್ಜಸ್ಟ್ ಆಗಲ್ಲ. ಇದು ಅದು ನೀವು ಕಂಡುಕೊಂಡಿರ್ತಕ್ಕಂಥ ಅನುಭವ. ಅನುಭವ ಸರ್, ಈಗ ನಾವು ಈ ಕೋಳಿ ಸಾಕಾಣಿಕೆಯಿಂದ ಕೃಷಿಯ ಕಡೆಗೆ ಮಾತಾಡೋಣ. ಈಗ ಕಬ್ಬನ್ನ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ಸರ್? ಕಬ್ಬು ನಾವು ಇನ್ನೊಂದು 10 ವರ್ಷದಿಂದ ಬೆಳೀತಾ ಇದ್ದೀವಿ. ಕಬ್ಬು ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ತಬ್ ಬೋರ್ ಇರಲಿಲ್ಲ, ಸುಮ್ಮನೆ ಕಾಲುವೆ ನೀರಿಗೆನೆ ಹಾಕಿದ್ದು. ಆಮೇಲೆ ಒಂದು ಅವ್ರದ್ದು ಮಾಮೂಲಿ ನೀರು ಸೀಸನ್ ಬಂದಾಗ ನೀರು ಬಂತು, ಆಗ ನೀರು ಬರೋದಾಗ ನಮ್ಮ ಕಬ್ಬೆಲ್ಲ ಒಣಗೋಯ್ತು, ಆಗ ಬೋರ್ ಹಾಕಿ ಕಬ್ಬು ಬೆಳೆಯೋಕೆ ಸ್ಟಾರ್ಟ್ ಮಾಡಿದ್ವು. ಆಗ ಮೊದಲನೇ ಸರಿ ಕಬ್ಬು ಹಾಕಿದಾಗ ಹಾಗಾದ್ರೆ ಒಣಗೋಗಿದ್ದು ಪುನಃ ನೀವು ಕೈಗೆ ತಗೊಳ್ಳಿಲ್ಲ? ಹೌದು ಸರ್, ಇಲ್ಲಿ ತಗೊಳ್ಳಿಲ್ಲ, ನಾವು ಬೋರ್ ಹಾಕ್ಸೋಕಂಟ ನಮಗೆ ಬೇಡ ಅಂತಂದ್ಬಿಟ್ಟು ನಾವು ಕಬ್ಬು ಹಾಕ್ಸಿಲ್ಲ ಸರ್. ಕಬ್ಬು ವಾರ್ಷಿಕ ಬೆಳೆ, ನಿಮಗೆ ಗೊತ್ತಿರಲಿಲ್ವಾ 6 ತಿಂಗಳು ಮಾತ್ರ ನೀರು ಕೊಡ್ತಾರೆ, 6 ತಿಂಗಳು ನೀರಿಗೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಮುಂಚೆದ ಯೋಚನೆ ಮಾಡೋದಲ್ವಾ? ಹೌದು ಸರ್, ಯೋಚನೆ ಮಾಡಿದ್ದು ಅಂದರೆ ಅಕ್ಕಪಕ್ಕದಲ್ಲಿ ಹಳ್ಳಗಳೆಲ್ಲ ಇರ್ತಿದ್ದು, ಅಲ್ಲಿ ಅಲ್ಲಿಂದ ನಾವು ಡೀಸೆಲ್ ಮಿಷಿನ್ ಮಡಿಕೊಂಡು ಪಂಪ್ ಮಾಡ್ಕೊಳ್ಳೋಂತಿದ್ದು. ನಮ್ಮ ದುರದೃಷ್ಟಕ್ಕೆ ಆ ಟೈಮು ಮಳೆ ಬರಲಿಲ್ಲ, ಹಳ್ಳಗಳಲ್ಲಿ ನೀರು ಹರಿಲಿಲ್ಲ, ಆದ್ರಿಂದ ಕಬ್ಬೆಲ್ಲ ಒಣಗೋಯ್ತು. ಈಗ ಬೋರ್ ಹಾಕ್ಸಿರೋದು ನಿಮಗೆ ಬೇಸಿಗೆನಲ್ಲಿ ನೀರು ಸಾಕಾಗುತ್ತಾ? ಹೌದು ಸಾಕಾಯ್ತು ಸರ್, ಬೋರ್ ಹಾಕಿ ನೀರು ಸಾಕಾಯ್ತು. ಎಷ್ಟು ಇಂಚ್ ನೀರು ಬಂದಿದೆ ಸರ್? ನಮ್ಮ ತಪ್ಪ 2 ಇಂಚ್ ನೀರು ಬಂದಿದೆ, ಏನು ಪ್ರಾಬ್ಲಮ್ ಇಲ್ಲ. 2 ಎಕರೆ ಜಮೀನವೆ, ಅಲ್ಲಲ್ಲಿ ನಮಗೆ 2 ಎಕರೆಗೆ ಒಂದೊಂದು ಬೋರ್ ಸಾಕು. 2 ಇಂಚ್ ನೀರು ಸಾಕಾಗುತ್ತೆ? ಸಾಕಾಯ್ತು ಸರ್, ಸಾಕು. ಕಬ್ಬಿಗೇನು ಜಾಸ್ತಿ ಏನು ಬೇಕಾಗಿಲ್ಲ, ಆಗ ಒಂದು 15 ದಿನಕ್ಕೊಂದ್ಸಲ ನೀರು ಆಯ್ತು ಸಾಕು. ಕಬ್ಬು ಒಂದು ಸರಿ ನೆಟ್ರಿ ಎಷ್ಟು ಕುಳೆ ಬೆಳೆ ಮಾಡ್ತಾರೆ ಸರ್? 3 ಕುಳೆ ಬೆಳಿತೀವಿ ಸರ್, 3 ಕುಳೆ ಬೆಳಿತೀವಿ. 4 ಅಡಿ ಈಗ ಸ್ಪಷ್ಟ ಎಲ್ಲ ನಮ್ಗೆ ಗೊತ್ತಿರಲಿಲ್ಲ, ಈಗ ಕೃಷಿ ಇಲಾಖೆಯವರು ಮತ್ತೆ ನಮ್ಮ ಸುಗರ್ ಫ್ಯಾಕ್ಟರಿ ಎಲ್ಲ ಬಂದು ಎಲ್ಲ ಸಜೆಷನ್ ಹೇಳಿ, ಮೊದಲು 2 ಅಡಿಗೆಲ್ಲ ಸಾಲ ಹೊಡಿತಿದ್ವು, ಇವಾಗ 2 ಅಡಿಯಿಂದ 3 ಅಡಿಗೆ ಬಂದು, 3 ಅಡಿಯಿಂದ 4 ಅಡಿ ಬಂದವ್ರೆ, ಈಗ 4 ಅಡಿಯಿಂದ 6 ಅಡಿಗೆ ಸಾಲ ಹೊಡಿಬೇಕು ಅಂತ ಎಲ್ಲವೇ 6 ಅಡಿ ಸಾಲ ಹೊಡಿತಾರೆ. ಈಗ ಲೇಬರ್ ಪ್ರಾಬ್ಲಮ್ ಆಗಿ ಮಿಷಿನ್ ಕಟ್ಟಿಂಗ್ ಅಂತ ಬಂದಿದೆ, ಮಿಷಿನ್ ಕಟ್ಟಿಂಗ್ಗೆ 4 ಅಡಿ ಸಾಲ ಆದರೆ ಮಾತ್ರ ಮಿಷಿನ್ ಕಟ್ಟಿಂಗ್ ಆಗುತ್ತೆ, ಆದ್ದರಿಂದ 4 ಅಡಿ ಸಾಲ ಹೊಡೆಯೋಕೆ ಎಲ್ಲರೂ ಸಿದ್ಧತೆ ಆಗಿದ್ದಾರೆ ಸರ್. ಅದು 4 ಅಡಿ ನೀವು ಸಾಲಿನ ಸಾಲಿನಿಂದ ಅಂತರ ಜಾಸ್ತಿ ಮಾಡಿದ್ರೆ ನಿಮಗೆ ಕಬ್ಬನ್ನ ನಾಟಿ ಮಾಡೋದು ನಾಟಿ ಸಂಖ್ಯೆನೂ ಕಡಿಮೆ ಆಗುತ್ತೆ, ಇಳುವರಿ ತಗಡೋದು ಕೂಡ ಕಡಿಮೆ ಆಗುತ್ತಲ್ಲ. ಹೆಚ್ಚಿನ ಇಳುವರಿ ಪಡಿಬೇಕು ಅಂದರೆ ಸ್ವಲ್ಪ ಒಂದು ಶಿಫಾರಸು ಮಾಡಿದಂಥ ಪ್ರಮಾಣದಲ್ಲಿ ನಾಟಿ ಮಾಡಬೇಕಲ್ವಾ? ಹೌದು ಸರ್, ಅದು ನಿಜ. ಅಂದರೆ ಈಗ ಏನಾಗಿದೆ ಅಂತಾರೆ, ಈಗ ವೈಜ್ಞಾನಿಕವಾಗಿ ಮಿಷಿನರಿಗಳು ಬಂದಿದೆ, ಗೊಬ್ಬರಗಳು ಬಂದಿದೆ, ಮತ್ತು ಈಗ ಸಾವಯವ ಮತ್ತು ಆಯಿಲ್ಗಳೆಲ್ಲ ಬಂದಿದೆ, ಅದರಿಂದ ಮೊದಲಿಗಿಂತ ಇಳುವರಿ ಜಾಸ್ತಿ ಪಡಿಬೋದು. ಅಂದರೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಈಗ 3 ಅಡಿ ಸಾಲ ಹಾಕಿ ಬದಲು 4 ಅಡಿ ಸಾಲ ಹಾಕಿ ಬೆಳೆದ್ರೆ ಕಬ್ಬು ದಪ್ಪನೂ ಬರ್ತದೆ ಮತ್ತು ಇಳುವರಿನೂ ಬೀಳ್ತವೆ. ನಾವು ನಮ್ಮ ಏರಿಯಾದಲ್ಲೆಲ್ಲ 60 ಟನ್ ಬೆಳೆ ಬೆಳಿತಿರು, ಈಗ ಎಲ್ಲ 70 ಟನ್ 80 ಟನ್ ಗಂಟೂ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏ 4 ಅಡಿ ಸಾಲದಲ್ಲಿ? 4 ಅಡಿ ಸಾಲಲ್ಲಿ ಸರ್. ನಿಮ್ದು ಕಬ್ಬು ಎಷ್ಟಡಿ ಸಾಲನಲ್ಲಿದೆ? ನಾವು ಈಗ ಸದ್ಯಕ್ಕೆ 3 ಅಡಿ ಸಾಲ ಹೊಡಿಸಿದ್ದು, ಇವಾಗೆಲ್ಲ ನಮ್ದೆಲ್ಲ ಮಿನಿಮಮ್ 60 ಟನ್ ಕಬ್ಬು ಬಂದಿದೆ ಎಕರೆಗೆ. ಈಗಲೂ 3 ಅಡಿ ಸಾಲಲ್ಲಿ ಇದೆಯಾ? ಹೌದು ಸರ್, ಈಗಲೂ 3 ಅಡಿ ಸಾಲ ಇದೆ. ಈಗ ನೆಕ್ಸ್ಟು 4 ಅಡಿ ಸಾಲ ಮಾಡ್ಬೇಕಂದ್ರೆ ಮಿಷಿನ್ ಕಟ್ಟಿಂಗು, ಲೇಬರ್ ಪ್ರಾಬ್ಲಮ್ ಹುಟ್ಟಿಸತ್ತೆಲ್ಲ 16 ತಿಂಗಳಾಗಿ ಸರ್ ಕಬ್ ತರಿಯೋದು, ತುಂಬ ಶ್ರಮ ಆಗ್ಬಿಡ್ತು. ಅದಕ್ಕೆ ಈ ಸಲ ಎಲ್ಲ ಮಿಷಿನ್ ಕಟ್ಟಿಂಗ್ ಮಾಡಿಸ್ತೀವಿ ನೆಕ್ಸ್ಟ್ ಟೈಮಿಂದ ಅಂದ್ಬಿಟ್ಟು 4 ಅಡಿ ಸಾಲ ಹಾಕ್ಸಿ ಅಂತಂದ್ಬಿಟ್ಟು ಈ ಸಲ ಎಲ್ಲ ಎಲ್ಲರಿಗೂ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಬನ್ನಾರಿಯಮ್ಮ ಸರ್, ಬನ್ನಾರಿಯಮ್ಮನ ಫ್ಯಾಕ್ಟರಿ ನಮ್ಮ ಪಕ್ಕದಲ್ಲಿ 12 ಕಿಲೋಮೀಟರ್ ಆಗುತ್ತೆ, ಅವರೇ ಫೀಲ್ಡ್ ಆಫೀಸರ್ ಬರ್ತಾರೆ ಬಂದು ಎಲ್ಲ ನೋಡ್ಬಿಟ್ಟು ಈಗೆಲ್ಲ 4 ಅಡಿಗೆ ಸಾಲ ಹಾಕ್ಸಿ ಅಂತ ಹೇಳ್ತಿದ್ದಾರೆ. ಕಬ್ಬಿಗೆ ನೀವು ಏನೇನೆಲ್ಲ ಪೋಷಕಾಂಶಗಳನ್ನು ಕೊಡ್ತೀರಿ ಅಂತ ಹೇಳಿ, ನಿಮ್ಮ ಈ ಕೋಳಿ ಪೌಲ್ಟ್ರಿ ಫಾರ್ಮ್ ಅಲ್ಲಿ ಸಿಗುವಂತ ಕೋಳಿ ಗೊಬ್ಬರವೇ ಸಾಕಾಗುತ್ತಾ ಇಲ್ಲ ಹೊರಗಡೆಯಿಂದ ತರಬೇಕಾ ಸರ್? ಹೊರಗಡೆ ಅಂತ ಹೇಳಿ ನಾವು ಸಾವಯವ ಮತ್ತೆ ಈಗ ದನಗಳು ನಮ್ಮ ಹತ್ರ ಹಸುಗಳಿದೆ, ಅದ್ರದ್ದು ಮತ್ತೆ ಎಲ್ಲ ಭೂಮಿ ಸಿದ್ಧತೆ ಎಲ್ಲ ಮಾಡ್ಕೊಳಕ್ಕೆ ಫಸ್ಟು ಎಲ್ಲ ಗೊಬ್ಬರನ ಕೋಳಿದು ಮತ್ತೆ ಇದೆಲ್ಲ ಹಾಕಿ ಸಿದ್ಧತೆ ಮಾಡ್ಕೋತೀವಿ. ಆಮೇಲೆ ಪೈರು ಬಂದ್ಮೇಲೆ ಫರ್ಟಿಲೈಸರ್ಸ್ ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಸರ್. ಮೊದಲು ಫರ್ಟಿಲೈಸ್ ಉಪಯೋಗಿಸೋದು ಕಡಿಮೆ ಮಾಡಿದ್ದೀವಿ ಸರ್. ಕಡಿಮೆ ಮಾಡಿದ್ರೆ ಸರ್, ಈಗ ನಾವು ಗೊಬ್ಬರ ಮತ್ತೆ ಕೋಳಿದು ಗೊಬ್ಬರ ಹಾಕ್ತಿವಿಲ್ಲ, ಅದರಿಂದ ಇಳುವರಿ ಚೆನ್ನಾಗಿ ಬರ್ತಾ ಇದೆ ನಮಗೆ. ಅದ ಇನ್ನೂ ಚೆನ್ನಾಗಿ ಪಡ್ಕೋಬೋದಲ್ಲ ಅಂತ ಬೇರೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾರೆ ಸರ್? ಅತಿ ಹೆಚ್ಚಾಗಿ ಬೆಳೆಯೋಕ್ಕಾಗಲ್ಲ ಸರ್, ಸಾಕು ಅಷ್ಟೇ ಸಾಕು ಅಂತ ನಾವು ಇದು ಮಾಡ್ಕೊಂಡಿದ್ವಿ, ತೃಪ್ತಿ ಮಾಡ್ಕೊಂಡಿದಾರೆ. ಅಲ್ಲ ಅದರಿಂದ ಹೆಚ್ಚಾಗಿ ಹಾಕೋದ್ರಿಂದ ತೊಂದರೆ ಅನುಭವಿಸಿದ್ರ? ಹೌದು ಸರ್, ತೊಂದರೆ ಅನುಭವಿಸಿದ್ವಿ. ಫರ್ಟಿಲೈಸರ್ ಹಾಕ್ಸ್ಬಿಟ್ಟು ತೊಂದರೆ ಆಗಿದೆ, ಅದಕ್ಕೆ ನೀರು ಸರಿಯಾಗಿ ಇದಾಗಲಿಲ್ಲ ಅಂತಂದ್ರೆ ಸಿಕ್ಕಲಿಲ್ಲ ಅಂತಂದ್ರೆ ಕಬ್ಬೆಲ್ಲ ಒಣಗೋಯ್ತು. ಫರ್ಟಿಲೈಸರ್ಸ್ ಬೇಕು ನೀರು. ಫರ್ಟಿಲೈಸರ್ ಅಂದ್ರೆ ನೀವು ರಾಸಾಯನಿಕ ಗೊಬ್ಬರ ಕೊಟ್ಟಾಗ ಸರಿಯಾಗಿ ನೀರು ಕೊಡಬೇಕು. ನೀರು ಕೊಡಲಿಲ್ಲ ಅಂತಂದ್ರೆ ಕಬ್ಬೆಲ್ಲ ಒಣಗೋಯ್ತದೆ. ಈಗ ಬೇರೆ ಗೊಬ್ಬರಗಳನ್ನ ಹಾಕಿದಾಗ ನೀರನ್ನು ಕಡಿಮೆ ಕೊಡಬಹುದಾಗ? ಸರ್ ಕೊಟ್ಟು ಸಾವಯವ ಕೊಟ್ಟರೆ ಸ್ವಲ್ಪ ತಡ್ಕೊತದೆ, ನೀರೇನು ಕಡಿಮೆ ಕೊಟ್ಟರು ನಡೀತದೆ. ಅಂದ್ರೆ ಬೋರಲ್ಲಿ ನೀರು ಸಾಕಾಗಲಿಲ್ಲ ಅಂದ್ರೂ ಸಾಕಾಗಲಿಲ್ಲ ಅಂದ್ರೆ ಬೇಕಾದ್ರೆ ಒಂದು 15-20 ಕ್ವಿಂಟಲ್ ನೀರು ಹಾಯಿಸ್ಕೋಬಹುದು. ಬೇರೆ ಇವೆಲ್ಲ ಕೊಟ್ಟರೆ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಚೆನ್ನಾಗಿರ್ತವೆ, ಹಸಿರಾಗಿರ್ತವೆ. ನೀರು ಕೊಟ್ಟರೆ ಎಷ್ಟು ದಿನಕ್ಕೊಂದ್ಸರಿ ನೀರು ಕೊಡಬೇಕು? ವಾರ ಕೊಡಬೇಕಾಗುತ್ತೆ ರಾಸಾಯನಿಕ ಕೊಟ್ಟರೆ. ಹೌದು. ಹಾಗಾದ್ರೆ ಇದನ್ನ ನೀರನ್ನು ನಿರ್ವಹಣೆ ಮಾಡ್ಬೇಕು ಅಂದ್ರೆ ಸಾವಯವನೇ ಸರಿ. ಯಾಕೆ ಸಂಪೂರ್ಣ ಸಾವಯವ ಯಾಕೆ ಮಾಡ್ತಿಲ್ಲ ನೀವು ಸರ್? ಸಂಪೂರ್ಣ ಸಾವಯವ ಮಾಡಕ್ಕೆ ನಮಗೆ ಮಾಹಿತಿ ಕೊರತೆ ಒಂದಿದೆ, ಮಾಹಿತಿ ಕೊರತೆ ಬರ್ತಾರೆ ಅವರು, ಇವ್ರು ಕೃಷಿ ಇಲಾಖೆಯಿಂದ ಕಳಿಸ್ತಾರೆ. ನಾವು ಇನ್ನೂ ನಮಗೆ ಈ ಕಡೆ ಎಲ್ಲ ಸರಿಯಾಗಿ ಇನ್ನೂ ಅವರು ಪಿಕಪ್ ಮಾಡ್ತಾ ಇಲ್ಲ ಸರ್. ಅಲ್ಲ, ಅವ್ರು ಮಾಡ್ತಾ ಇಲ್ಲ, ನಮಗೆ ಆಸಕ್ತಿ ಇದ್ರೆ ನಾವು ಪಿಕಪ್ ಆಗಬೇಕು. ಹೌದು ಸರ್, ಆಗಬೇಕು ಅಲ್ವಾ ಸರ್. ಮಾಹಿತಿ ಬೇಕಾಗಿರೋದು ನಮಗೆ ಹೊರಳಬೇಕು, ನಾವು ಒಳ್ಳೆ ಉತ್ತಮವಾದ ಬೇಸಾಯ ಮಾಡಬೇಕಾಗಿರೋದು ನಾವು ನಾವೇ ಹೋಗಿ ಕೇಳಬೇಕಲ್ವಾ. ಹೌದು ಸರ್. ಸರ್, ಈಗ ಬೇಸಾಯ ಅಂತಂದ್ರೆ ಈಗ ಎಲ್ಲರೂ ಲೇಬರ್ ಪ್ರಾಬ್ಲಮ್ ಇದೆ, ನಮ್ಮ ಅಕ್ಕಪಕ್ಕ ಎಲ್ಲ ಕೈಗಾರಿಕೆಗಳೇ ಆಗ್ಬಿಟ್ಟಿದೆ. ಈಗ ಉಳಿದವ್ರ ಮನೆಯಲ್ಲಿ ಇರೋರೇ ಮಾತ್ರ ಯಾರು ಬೇಸಾಯ ಮಾಡ್ತಾರೆ ಅವ್ರು ಮಾತ್ರ ಮಾಡಬೇಕು, ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನೀವು ಯಾರೆಲ್ಲ ಕೃಷಿ ಕಾರ್ಯದಲ್ಲಿ ನಿರತರಾಗಿರ್ತಾರೆ ನಿಮ್ಮ ಕುಟುಂಬದವರು? ನಮ್ಮ ಕುಟುಂಬದಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಅಪ್ಪ, ನಮ್ಮಅಮ್ಮ, ನಿಶ್ಚಯನೂ ಎಲ್ಲರೂ ಮಾಡ್ತೀವಿ. ಹಾಗಾದ್ರೆ ನಿಮ್ಗೆ ಸ್ವಲ್ಪ ಕೃಷಿ ಕಾರ್ಮಿಕರ ಸಮಸ್ಯೆ ಕಡಿಮೆ ಅಂತ ಅನ್ಬೋದು ಸರ್. ಕಬ್ ಕಟಿಂಗ್ ಅಂತೂ ನಾವು ಮಾಡೋಕ್ಕಾಗಲ್ಲ, ಲೇಬರ್ ಕಟಿಂಗ್ ಮಾಡ್ತೀವಿ. ಆದರೆ ಸಣ್ಣ ಪುಟ್ಟ ನೀರು ಹಾಯಿಸೋದು ಇಂಥ ಕೆಲಸಗಳೆಲ್ಲ ನಾವು ಮಾಡ್ಕೋತೀವಿ. ಮಕ್ಕಳು ಅಂತ ಅಂದ್ರಲ್ಲ, ದೊಡ್ಡವರ ಮಕ್ಕಳು? ಇಲ್ಲ, ಚಿಕ್ಕವರ ಸರ್. ಮಕ್ಕಳು ಒಬ್ಬರು ಈ ಸಲ SLC ಪಾಸ್ ಆದ, ಇವನ್ನೊಬ್ಬ 9ನೇ ಕ್ಲಾಸು. ಅಂದರೆ ಒಟ್ಟಿನಲ್ಲಿ ನಿಮ್ಮ ಸಹಾಯ ಮಾಡ್ತಾರೆ? ಹಾಂ, ಸಹಾಯಕ್ಕೆ ಬರ್ತಾರೆ ಸರ್. ದನ ಕರುಗಳು ನೋಡ್ಕೊಳ್ಳೋದು, ಮತ್ತು ಅವರು ಸ್ಕೂಲ್ಗೆ ಹೋಗೋಂಥ ಕೋಳಿ ಫಾರಂ ಕೆಲಸ ಏನಾದರೂ ಇದ್ದರೆ ಮಾಡಿಬಿಟ್ಟೋಯ್ತಾರೆ ಕೋಳಿ ಇದ್ದಾಗ, ಅದರ ಕೆಲಸಗಳೆಲ್ಲ ಮಾಡಿಕೊಡ್ತಾರೆ. ಈ ಕೋಳಿ ಫಾರಂಗೂ ನೀವು ಯಾರು ಆಳುಗಳು ಇಟ್ಕೊಂಡಿದ್ವಾ? ಇಲ್ಲ ಸರ್, ಆಳಿಲ್ಲ. ನಾನು ನಮ್ಮ ಹೆಂಡತಿ ಇಬ್ಬರೇ ಮಾಡ್ತೀವಿ. ಹೌದಾ? ಹೌದು ಸರ್. ಏನಾದ್ರು ಜಾಸ್ತಿ ಶ್ರಮ ಆದಾಗ? ಶ್ರಮ ಆದಾಗೂ ಇಲ್ಲ ಸರ್, ನಾವು ಅದಕ್ಕೆ ಅಂತ ಟೈಮ್ ಕೊಟ್ಕೋಬೇಕು. ಬೆಳಿಗ್ಗೆ ಮಾಮೂಲಿ 6 ಗಂಟೆಯಿಂದ 10 ಗಂಟೆ ಮಾಡಿಬಿಡ್ತೀವಿ. ಪುನಃ ಸಂಜೆ ಟೈಮ್ 1 ಗಂಟೆ ಟೈಮ್ ಕೆಲಸ ಇರ್ತದೆ. ಅದು ಅಷ್ಟು ಕೆಲಸ ನಾವು ಮಾಡ್ತೀವಿ. ನಾವು ಅಕಸ್ಮಾತ್ ಏನಾದ್ರು ಜಾಸ್ತಿ ಆದಾಗ ನಮ್ಮ ಮಕ್ಕಳು ಬಂದು ಹೆಲ್ಪ್ ಮಾಡ್ಕೊಡ್ತಾರೆ. ಅದೇ, ಅದನ್ನು ಸ್ವಚ್ಛಗೊಳಿಸೋದಿರ್ಬೋದು, ಆಹಾರ ಕೊಡೋದಿರ್ಬೋದು, ಇವೆಲ್ಲ ಮಾಡಬೇಕಲ್ಲ? ಹೌದು ಸರ್, ನಾವು ಮಾಡ್ಕೋತೀವಿ. ನಿಮ್ಗೆ ಏನಾದ್ರು ಕೆಲಸ ಅವು ಇವು ಕಾರ್ಯ ಕಟ್ಲು ಇದ್ದಾಗ ಹೊರಗಡೆ ಹೋಗ್ಬೇಕಲ್ಲ ಅಂತ ಸರ್? ನಾವೆಲ್ಲ ಅದಕ್ಕೆಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದೀವಿ. ಏನಿದ್ರು ಫಸ್ಟು ಪೌಲ್ಟ್ರಿ ಕೆಲಸ ಮುಗಿಸಿದ ಮೇಲೇ ನೆಕ್ಸ್ಟ್ ನಾವು ಯಾವುದೇ ಮದುವೆ ಆಗ್ಬಿಡಿ, ಯಾವುದೇ ಫಂಕ್ಷನ್ ಆದ್ರೂ ನಾವು ಆಮೇಲೆ ಹೋಗೋದು. ಫಸ್ಟ್ ಆ ಕೆಲಸ ಏನಿದ್ರು ಆ ಕೆಲಸ ಮುಗಿಬೇಕು. ಆತ್ಮೀಯ ಕೇಳುಗರೆ, ಮಾರ್ಚ್ 27ರಂದು ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಪೂರ್ವ ಮುಂಗಾರು ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕಿರಿಯ ಬೇಸಾಯ ಶಾಸ್ತ್ರತಜ್ಞರಾದ ಡಾಕ್ಟರ್ ಸುನಿಲ್ ಸಿಎಂ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252 ಅಥವಾ 251508. ಮೈಸೂರಿನ STD ಕೋಡ್ 0821. ಮರೆಯದಿರಿ, ಮಾರ್ಚ್ 27 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಪೂರ್ವ ಮುಂಗಾರು ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಭತ್ತದ ಕೃಷಿಯಲ್ಲಿ ಹೇಳಿ, ಏನೆಲ್ಲ ನೀವು ಹೊಸತನ್ನ ಪ್ರಯೋಗ ಮಾಡಿದ್ರಿ ನಿಮ್ಮ ಜಮೀನಲ್ಲಿ? ಸರ್, ಭತ್ತ ನಾವು ಮೊದಲು ಎಲ್ಲ ನಾಟಿ ಪದ್ಧತಿಯಲ್ಲಿ ಬೆಳೀತಿರು. ಆವಾಗ ಈಗ ಲೇಬರ್ ಸಿಗ್ತಿರು ನಾಟಿ ಮಾಡೋಕ್ಕೆ, ಮತ್ತು ಒಟ್ಟಾಕೋಕ್ಕೆಲ್ಲ ಸಿಗ್ತಿರು. ಇವಾಗ ನಾವೇನು ಮಾಡಿದ್ವಿ, ಈಗ ಇತ್ತೀಚೆಗೆ ಒಂದು 6 ವರ್ಷಗಳ ಹಿಂದೆ ಸುತ್ತೂರು ಪಕ್ಕ ಸರಗೂರು ಅಂತಿದೆ, ಆ ಸರಗೂರಲ್ಲಿ ನಮ್ಮ ದೊಡ್ಡಮ್ಮನ ಮಗ ಒಬ್ಬರು ಚೆಲ್ಬತ್ತ ಮಾಡ್ತೀನಿ, ಯಾಕಪ್ಪ ಇಷ್ಟು ಕಷ್ಟಪಡ್ತಿದ್ದೀಯಾ, ನೀ ಎಲ್ಲ ಬಂದು ಚೆಲ್ಬತ್ತ ಮಾಡೋಂಥವ್ರು. ಆಗ ನಾನು ಭಾಳ ಭಯ ಆಯಿತು ನನಗೆ, ನಾವು 4-5 ಎಕರೆ ಭತ್ತ ಹಾಕ್ಬಿಟ್ಟು ಈಗ ಚೆಲ್ಬತ್ತ ಮಾಡ್ತೀವಿ ಅಂತಂದರೆ ಕಷ್ಟ ಆಗುತ್ತೆ, ಏನು ಮಾಡೋದು ಅಂದ್ಬಿಟ್ಟು 1 ಎಕರೆಗೆ ಫಸ್ಟು ಪ್ರಯತ್ನ ಪಟ್ಟು. ಆವಾಗ 1 ಎಕರೆಗೆ ಪ್ರಯತ್ನ ಪಟ್ಟಾಗ ಅವರು ಹೇಳಿದ್ರು, ಇದು ಸಾಕಾಗಲ್ಲ ಪಪ್ಪ, ಭತ್ತ 1 ಎಕರೆಗೆ 15 ಸೇರು ಅಂದರೆ 12 ಕೆಜಿ ಸಾಕಾಗುತ್ತೆ, ಜ್ಯೋತಿ ಭತ್ತ ಆದರೆ, ಸಣ್ಣ ಭತ್ತ ಆದರೆ 1-8 ಕೆಜಿ ಸಾಕು ಅಂತ ಹೇಳಿದ್ರು. ನಾವು ಭಯಪಟ್ಟು ನಾವು ನೋಡಿದ್ರೆ ಒಟ್ಟಾಕಾಗ 30 ಕೆಜಿ ಭತ್ತ ತಂದು 1 ಎಕರೆಗೆ ಒಟ್ಟಾಗ್ತಾ ಇದ್ದು, ಇವಾಗ ಬರೀ ಇವರು 12 ಕೆಜಿ ಸಾಕು ಅಂತ ಹೇಳ್ತಾರಲ್ಲ, ಏನು ಮಾಡೋದು ಅಂದ್ಬಿಟ್ಟು ನಾವೇನು ಮಾಡೋದು, ಮೊದಲನೇ ಪ್ರಯತ್ನ ಅಲ್ವ ಅಂದ್ಬಿಟ್ಟು ನಾವೇನು ಮಾಡೋದು, ತಂದು 1 ಪ್ಯಾಕೆಟ್ ಉಣಿ ಹಾಕಿ ಮೊಳಕೆ ಕಟ್ಟು ಎಲ್ಲ 1 ಎಕರೆಗೆ ಚೆಲ್ಬಿಟ್ಟು, ಆವಾಗ ಕೈ ಸುಟ್ಟಾಯ್ತು, ಸರಿಯಾಗಿ ಬೆಳೆ ಬರಲಿಲ್ಲ. ಎಷ್ಟು ಮಾಡಿ? 30 ಕೆಜಿ ಪ್ಯಾಕೆಟ್ ಬರ್ತದೆ, 30 ಕೆಜಿನೂ ಹಾಕಿದ್ದು. 30 ಕೆಜಿ ಚೆಲ್ಬತ್ತ ಮಾಡುದು. ಆವಾಗ ಭತ್ತ ಸರಿಯಾಗಿ ಬರಲಿಲ್ಲ. ಯಾರು ಚೆಲ್ದವ್ರು? ಯಾರು ಚೆಲ್ದವ್ರು? ನಮ್ಮ ಅನುಭವ ಇರಲಿಲ್ಲ, ಅವ್ರವೆ ನಮ್ಮ ಕಡೆ ಅವ್ರ ಕೆಲೆ ಚೆಲ್ಸಿದ್ದು. ಆಮೇಲೆ ಅವ್ರಿಗೊಂದು ಯಾರು ಇದಾಗ ಅವರೇ ಕರ್ಕೊಂಬಂದು 12 ಕೆಜಿ ತಗೊಂಡು 15 ಸೇರು ಭತ್ತನ ಚೆಲ್ಲಿದಾಗ ಒಳ್ಳೆ ಇಳುವರಿ ಬಂತು. ಮೊದಲು ಮಾಡಿದಾಗ ಏನು ಮಾಡಿದ್ರಿ? ಅದು ಪೂರ್ತಿ ಎಲ್ಲ ಬೆಳ್ಕೋತ ಅಂದ್ಕೊಳ್ಳಿ. ಬೆಳಕತ್ತು. ಬೆಳ್ಕೊಂಡ್ಮೇಲೆ? ಬೆಳ್ಕೊಂಡ್ಮೇಲೆ ಸರಿಯಾಗಿ ಫಸಲು ಬರಲಿಲ್ಲ, ಬರೀ 1-2 ಕ್ವಿಂಟಲ್ ಭತ್ತ ಆಗೋದೇ ಕಷ್ಟ ಆಯಿತು. ಓ, 1 ಎಕರೆಗೆ? 1 ಎಕರೆಗೆ. ಅವರು ಆಮೇಲೆ ಹೇಳಿದ್ಮೇಲೆ 15 ಸೇರು ಭತ್ತ ಹೇಳಿದ್ಮೇಲೆ 15 ಸೇರು ಭತ್ತ ಹಾಕಿ ಎಲ್ಲ ರೆಡಿ ಮಾಡಿದ್ಮೇಲೆ ನಮಗೆ 35 ಕ್ವಿಂಟಲ್ ಭತ್ತನೇ ಬೀಳ್ತು. ಅಲ್ಲ, ಆವಾಗ ಯಾರ ಕೈಲಿ ಚೆಲ್ಸಿದ್ರೆ? ಆವಾಗ ಅನುಭವ ಆಗಿರೋದು ಕರ್ಕೊಂಡ್ಬಂದು ಚೆಲ್ಸಿತು. ಈಗ ನೀವು ಅನುಭವ ಪಡ್ಕೊಂಡಿದ್ದೀರಾ? ನಮ್ಮ ಕಡೆ ಲೇಬರ್ ಫಸ್ಟ್ ಯಾರು ಚೆಲ್ಲಿದ್ರು ಅವರೇ ಈಗ 12 ಸೇರು ಭತ್ತ 15 ಸೇರು ಭತ್ತ ಚೆಲ್ತಾರೆ. ಮಾಡ್ತಾರೆ. ಈಗ ಚೆಲ್ ಭತ್ತ ಮಾಡಿದಾಗ ಏನೆಲ್ಲ ನಮ್ಮ ಭೂಮಿ ಸಿದ್ಧತೆ ಆಗ್ಬೋದು, ಮತ್ತು ಗೊಬ್ಬರಗಳ ನಿರ್ವಹಣೆ ಆಗ್ಬೋದು, ಹೇಗೆ ಮಾಡಬೇಕು ಅಂತ ಹೇಳಿ ಸರ್. ಈಗ ನಾವು ಭೂಮಿ ಸಿದ್ಧತೆ ಅಂತಂದ್ರೆ ನೀರು ಬಂದ ತಕ್ಷಣ ನಮಗೆ ಚಾನಲಲ್ಲಿ ನೀರು ಬಂದ ತಕ್ಷಣ ಎಲ್ಲ ಭೂಮಿ ಸಿದ್ಧತೆ ಎಲ್ಲ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ 12 ದಿನಕ್ಕೆ ಅಥವಾ 15 ದಿನಗಳೊಳಗಡೆ ಭತ್ತ ಇಡ್ಬೋದು ಎಲ್ಲ ಸಿದ್ಧತೆ ಎಲ್ಲ ಮಾಡ್ಕೊಂಡ್ಮೇಲೆ. ಅಂದರೆ ನಾವು ಸಾಧ್ಯವಾದಷ್ಟು ಭೂಮಿನ ಚೆನ್ನಾಗಿ ಉತ್ಕೊಂಡು ಉತ್ಕೊಂಡು ಅಂದರೆ ಚೆನ್ನಾಗಿ ಮೊಳಕೆ ಅಲ್ಲಿರೋ ಕಳೆ ಎಲ್ಲ ಮೇಕ್ ಬಂದುಬಿಟ್ರೆ ಇನ್ನೊಂದ್ಸಲ ನಾಟಿ ಮಾಡೋವರೆಗೆ ಇದು ಮಾಡಿ ರೆಡಿ ಮಾಡ್ಕೊಂಡ್ರೆ ಪರವಾಗಿಲ್ಲ. ಆಮೇಲೆ ಭತ್ತನ ಇವಾಗ ನಾವು ಹೆಂಗೆ ಅಂತಂದರೆ ಕೃಷಿ ಇಲಾಖೆಯಿಂದ ಭತ್ತ ತಗೊಬಂದಾಗ ಆ ಭತ್ತನ ನಾವು ಮೊಳಕೆ ಕಟ್ಟಬೇಕು. ಒಂದು ದಿನ ನೀರಲ್ಲಿ ಉಣಿ ಹಾಕ್ಬಿಟ್ಟು ಆ ನೀರಿಂದ ಸೋರು ಹಾಕಿದ್ಮೇಲೆ ಎರಡನೇ ದಿನಕ್ಕೆ ಬಿಸಿನೀರು ಹಾಕಿದ್ರೆ ಮೂರನೇ ದಿನಕ್ಕೂ ಬಿಸಿನೀರು ಹಾಕಿದ್ರೆ ಮೊಳಕೆ ಚೆನ್ನಾಗಿ ಬರ್ತದೆ. ಬಿಸಿನೀರು ಅಂದರೆ ಬಿಸಿನೀರು ನೆನೆ ಹಾಕ್ಬೇಕು? ಬಿಸಿನೀರಲ್ಲಿ ನೆನೆ ಹಾಕಿಲ್ಲ, ಸುಮ್ಮನೆ ಸಿಂಪಲ್ ಆಗಿ ಬಿಸಿನೀರು ಮೇಲ್ಗಡೆ ಹಾಕೋದು. ಪೊಟ್ಟಣ ಕಟ್ಟಿರ್ತೇವಲ್ಲ ಆ ಪೊಟ್ಟಣಗೆ ಸ್ವಲ್ಪ ಬಿಸಿನೀರು ಹಾಕಿದ್ರೆ ಸಾಕು, ಚೆನ್ನಾಗಿ ಮೊಳಕೆ ಬರ್ತದೆ, ಬೇಗ ಬೇಗ ಮೊಳಕೆ ಬರುತ್ತೆ. ಮೊಳಕೆ ಕಂಡ್ಮೇಲೆ ನಾವು ಭೂಮಿಯೆಲ್ಲ ಸಿದ್ಧತೆ ಮಾಡ್ಕೊಂಡ್ಮೇಲೆ ನಮ್ದು ಸ್ವಲ್ಪ ಹಳ್ಳ ಜಮೀನು ಅದರಾದ್ಮೇಲೆ ಫಸ್ಟೇ ಭೂಮಿಯೆಲ್ಲ ಸಿದ್ಧತೆ ಮಾಡ್ಕೊಬಿಡ್ತೀವಿ. ಆಮೇಲೆ ಅದ್ರ ನಾಳೆಗೆ ನಾವು ಸಿದ್ಧತೆ ಅಂದ್ರೆ ಹೇಗೆ ಮಾಡ್ಕೋತೀರಿ? ನಮಗೆ ಅದು ಉಳುಮೆ ಎಲ್ಲ ಆಯ್ತು, ಉಳುಮೆ ಎಲ್ಲ ಆಯ್ತು. ನಾಟಿ ಸಂದರ್ಭದಲ್ಲಿ ಭೂಮಿ ಹೇಗಿರ್ಬೇಕು? ನಾಟಿ ಸಂದರ್ಭದಲ್ಲಿ ಟಿಲ್ಲರ್ ಒಂದ್ ಮೈ ಅಥವಾ 2 ಮೈ ಚೆನ್ನಾಗಿ ಟಿಲ್ಲರ್ ಹೊಡ್ಕೋಬೇಕು. ನೀರು ಒಂದೇ ಸಮ ನಿಲ್ಬೇಕು, ಆ ರೀತಿ ಮಟ್ಟ ಇದು ಮಾಡ್ಕೋಬೇಕು. ನಿಂತಿರ್ಬೇಕು ಭತ್ತ ಚೆಲ್ಲುವಾಗ, ನೀರೇನು ಬೇಕಾಗಿಲ್ಲ, ಸ್ವಲ್ಪ ಕಾಲು ಗಂಟೆ ಗಂಟೆ ಸಾಕು. ಆವಾಗ ನಾವು ಭತ್ತನ ನೀಟಾಗಿ ಕೈಯಲ್ಲಿ 15 ಸೇರ್ ಭತ್ತೆ ಸಾಕು, ಚೆಲ್ಬೋದು. ಅದ ಹೇಗೆ ಚೆಲ್ಕೊಂಡು ಹೋಗ್ಬಿಡ್ತೀರಾ? ಚೆಲ್ಕೊಂಡು ಹೋಗ್ಬೋದು ಸರ್, ಚೆಲ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಈಗ ಚೆಲ್ಬೇಕಾದ್ರೆ ಕಾಳು ಮೊಳಕೆ ಹೊಡೆದಿರ್ತದ, ಆ ಕಾಳು ಮೊಳಕೆ ಹೊಡೆದಿರೋ ಮೊಳಕೆಗೆ ಏನಾದ್ರು ತೊಂದರೆ ಆದ್ರೆ ನಮ್ ಕೈ ಏನು ತೊಂದರೆ ಆಗಲ್ಲ ಸರ್? ಏನು ತೊಂದರೆ? ಕೈ ಬಿಗಿ ಹಿಡಿದಾಗ ಅದೆಲ್ಲ ಏನಾಗಲ್ಲ, ಏನಾಗಲ್ಲ ಅಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಹಿಡ್ಕೋಬೇಕು ಅಂತ ಏನಾದ್ರು. ಏನ್ ಆತರ ಏನು ಅನ್ಸೋದಿಲ್ಲ, ಏನ್ ಅನ್ಸೋದಿಲ್ಲ, ಏನ್ ಅನ್ಸಲ್ಲ. ಅದೇ ಪೂರ್ತಿ ಮೊಳಕೆ ಹೊಡೆದು ಜಾಸ್ತಿ ಬಂದ್ಬಿಟ್ರೆ ನಾಲ್ಕೈದು ಮುರಿದೈತದೆ. ಚಲಿಕೆ ಮಾಡಿದ್ಮೇಲೆ ಪೈರು ಎಷ್ಟು ದಿನಕ್ಕೆ ಮೊಳಕೆ ಹೊಡ್ಕೊಂಡು ಹೊರಗಡೆ ಬರುತ್ತೆ ಸರ್? ಅದು ಪೈರು ಚೆನ್ನಾಗಿ ಕಾಣ್ಬೇಕಾದ್ರೆ 8 ದಿನ ಬೇಕು. 8 ದಿನ 5 ದಿನಕ್ಕೆ ಕಂಟ 5 ದಿನಕ್ಕಂಟ ನೀರನ್ನ ಮೇಲ್ಗಡೆ ಬಿಡಬೇಕು, ಸೋರ್ ಹಾಕ್ಬೇಕು, ಆ ರೀತಿ ಮಾಡ್ಕೊಬರ್ಬೇಕು. ಆಮೇಲೆ 8 ದಿನ ಆದಮೇಲೆ ಪೈರು ಬಂದ್ಮೇಲೆ ಸ್ವಲ್ಪ ನೀರು 1 ಇಂಚ್ 2 ಇಂಚ್ ಬಂದ್ಮೇಲೆ ನೀರು ಸ್ವಲ್ಪ ನಿಲ್ಲಿಸ್ಬೇಕು. ನೀರು ನಿಲ್ಲಿಸಿ ಮೇಲ್ಗಡೆ 3 ಇಂಚ್ ಬಂದ್ಮೇಲೆ ತೇವ್ರ ಪೂರ್ತಿ ಕಟ್ಟಿ ನೀರು ನಿಲ್ಲಿಸ್ಬಿಡ್ಬೇಕು. ಆಮೇಲೆ 12 ದಿನದಿಂದ 18 ದಿನ ಒಳಗಡೆ ಮಾಮೂಲಿ ಕಳನಾಶಕ ಬಂದವೆ, ಕಳನಾಶಕನ ಹಾಕೋದು. ಕಳನಾಶಕ ಹಾಕ್ಬಾರ್ದು, ಭೂಮಿ ಹಾಳಾಗುತ್ತೆ ಅಂತಾರಲ್ಲ ಕಂಗಾರ್ ಅವ್ರೆ. ಹೌದು ಸರ್, ಹೌದು ಸರ್, ಭೂಮಿ ಹಾಳಾಗುತ್ತೆ ನಿಜ. ಈಗೇನು ಮಾಡಿದ್ರಿ, ಈಗ ನಾವು ಚೆಲ್ ಭತ್ತ ಮಾಡಿದಾಗ ಕಳನಾಶಕದಿಂದನೇ ನಾವು ಅದನ್ನ ರೆಡಿ ಮಾಡೋಕ್ಕಾಗಲ್ಲ, ಇಲ್ಲದ ಆಗೋದಿಲ್ಲ, ಕೀಳ್ಸೋಕ್ಕಾಗಲ್ಲ. ಕೀಳಿಸ್ಬೋದು. ಆಮೇಲೆ ನಂತರ ಏನು ಗೊಬ್ಬರ ಯಾವಾಗ ಕೊಡ್ತೀರಿ? ಸರ್, ಗೊಬ್ಬರನ ನಾವು ಫಸ್ಟು ಅದು ಕಳನಾಶಕ ಆದಮೇಲೆ ನಾಟಿ ಮಾಡಿದ್ರೆ ಒಂದೇ ಸರಿ ಹಾಕ್ಬಿಡ್ತಿದ್ದು 20, 17, 17 ಇವೆಲ್ಲನೂ. ಇವಾಗ ಏನಂತಂದ್ರೆ ಎರಡು ಟೈಮ್ ಮಾಡಿದ ಹಾಕ್ಬೇಕು. ಎರಡು ಟೈಮ್ ಅಂದರೆ ಯಾವ್ಯಾವ ದಿನಗಳಂತದ್ದು? ಅದು ದಿನಗಳ ಅಂತರ ಫಸ್ಟು 12 ದಿನ 13 ದಿನ ಕಳೆ ಇದು ನಾಶಕ ಆಗ್ತೀವಿಲ್ಲ, ಕಳನಾಶಕ ಆದಮೇಲೆ ಒಂದು ಟೈಮು, ಅದಾದಮೇಲೆ ಟೆಂಡ ಸ್ವಲ್ಪ ಮೇಲ್ಗಡೆ ಬಂದಮೇಲೆ ಆಮೇಲೆ ಇನ್ನೊಂದು ಟೈಮು, ಒಂದೇ ಸಲ ಮಾತ್ರ ಹಾಕ್ಬಾರ್ದು. ಅವರಿಗೆ ಯಾವ್ಯಾವ ತಳಿಯ ಭತ್ತಗಳನ್ನು ನೀವು ಬೆಳಿತೀರಿ ಹೇಳಿ ಸರ್? ನಮ್ಮ ಈ ನಮ್ಮ ನಂಜನಗೂಡು ಇದರಲ್ಲಿ ಅದು ಹೆಚ್ಚಾಗಿ ಜ್ಯೋತಿ ಭತ್ತವನ್ನು ಬೆಳೀತಾರೆ. ಜ್ಯೋತಿ ಭತ್ತ ತುಂಬ ಬೇಡಿಕೆ ಇದೆ ಇಲ್ಲಿ. ನೀವು ಜ್ಯೋತಿನೇ? ಹೌದು ಸರ್, ನಾವು ಜ್ಯೋತಿನೇ ಬೆಳೆಯೋದು ಜಾಸ್ತಿ. ಆಮೇಲೆ ನಾವು ಮಾಮೂಲಿ ಭತ್ತ ಮೀನಾಕ್ಷಿ 520 ಮತ್ತು JJL ಇಂಥ ಭತ್ತಗಳು ನಮ್ಮ ಮನೆಗಳಿಗೆ ಉಪಯೋಗಿಸ್ಕೊಳ್ಳೋಕ್ಕೆ ನಮ್ಮ ಮನೆಗೆ ಆಗಷ್ಟು ಬೆಳ್ಕೋತಾರೆ. ಬಾಕಿ ಎಲ್ಲ ಮಾರುಕಟ್ಟೆಗೆ ಹೋಗೋಕ್ಕಂಥದ್ದು ಎಲ್ಲರೂ ಜ್ಯೋತಿ ಭತ್ತನೇ ಬೆಳೆಯೋದು. ಅಲ್ಲ, ನೀವು ಮನೆ ಬಳಕೆಗೆ ಮಾತ್ರ ಭತ್ತ ಬೆಳಿತೀರಾ ಇಲ್ಲ ಮಾರೋಕ್ಕೂ ಬೆಳಿತೀರಾ? ಸರ್, ಮಾರೋಕ್ಕೂ ಬೆಳಿತೀವಿ, ಮನೆ ಬಳಕೆಗೂ ಬೆಳಕೋದು. ಎಷ್ಟು ಇಳುವರಿಯನ್ನು ನಿರೀಕ್ಷೆ ಮಾಡ್ಬೋದು ಚೆಲ್ ಭತ್ತದ ಪದ್ಧತಿಯಲ್ಲಿ? ಸರ್, ಚೆಲ್ ಭತ್ತ ಪದ್ಧತಿಯಲ್ಲಿ ನಾವು 30 ಕ್ವಿಂಟಲ್ ಭತ್ತವರೆಗೂ ಬೆಳೆದಿವಿ ಸರ್, 1 ಎಕರೆಗೆ. ಅದೇ ನಾಟಿ ಪದ್ಧತಿಯಲ್ಲಿ? ಆದರೆ ನಾಟಿ ಪದ್ಧತಿಯಲ್ಲಿ ಕಡಿಮೆ ಬಂದಿದೆ ಸರ್ ನಮಗೆ, ಅದಕ್ಕೂ ಸುಮಾರು 1-2-3 ಕ್ವಿಂಟಲ್ 5 ಕ್ವಿಂಟಲ್ ಡಿಫರೆನ್ಸ್ ಇರ್ತದೆ. ಚೆಲ್ ಭತ್ತದಲ್ಲಿ ಹೆಚ್ಚು ಇಳುವರಿ ಪಡಿಬೋದು? ಚೆಲ್ ಭತ್ತದಲ್ಲಿ ಹೆಚ್ಚು ಇಳುವರಿ ಪಡಿಬೋದು. ಅಂದ್ರೆ ಇದರಲ್ಲಿ ಖರ್ಚು ಮಿಕ್ಕುತ್ತಲ್ಲ, ನಾಟಿ ಖರ್ಚು ಮಿಕ್ಕುತ್ತೆ? ಖರ್ಚು ಮಿಕ್ಕುತ್ತೆ, ಯಾಕಂದ್ರೆ ನಾವು ಸಸಿ ಮಾಡಿ ಮಾಡೋಕ್ಕೆ ಅಲ್ಲೊಂದು 2,000 ಖರ್ಚು ಮಾಡ್ತೀವಿ, ನಾಟಿ ಅವ್ರಿಗೆ 1,000-3,000 ಖರ್ಚು ಮಾಡ್ತೀವಿ. ಆಮೇಲೆ ಪೈರೆಲ್ಲ ಹಾಕೋದಕ್ಕೆಲ್ಲ ಅಲ್ಲಿ ಗಂಡಸರು ಲೇಬರ್ ಎಲ್ಲ ಬೇಕು, ಅವ್ರಿಗೆಲ್ಲ ಖರ್ಚು ಮಾಡಿ ಮಿನಿಮಮ್ 4,000 ರೂಪಾಯಿ 1 ಎಕರೆಗೆ ಉಳಿತದೆ ಸರ್. ಉಳಿತದೆ 4 ಕ್ವಿಂಟಲ್ ಇಳುವರಿ ಜಾಸ್ತಿನೇ ಆಗ್ಬಾರ್ದು. ಅಂದ್ರೆ ಭತ್ತನ ಮಾತ್ರ ಕಡಿಮೆ ಎಷ್ಟು ಇರ್ತೀವಿ, 12 ಕೆಜಿಯಿಂದ 15 ಕೆಜಿ ಒಳಗಡೆ ಇಡ್ಬೇಕು ಸರ್. ಅಷ್ಟು ಇಟ್ಟರೆ ನಾವು ಸರಿ ಒಟ್ಲಾಗಕ್ಕೆ 30 ಕೆಜಿ ಇಡ್ತೀವಿ ಅಂದ್ಬಿಟ್ಟು ಇದಕ್ಕೆ 30 ಕೆಜಿ ಹಾಕಕ್ಕ. ಬೇರೆ ಇದನ್ನ ಈ ಪದ್ಧತಿಯನ್ನ ನಿಮ್ಮೂರಲ್ಲಿ ನೀವೇ ಮೊದಲು ಅಳವಡಿಸ್ಕೊಂಡಿದ್ದ ಮುಂಚೆ ಯಾರು ಮಾಡಿದ್ರ? ಇಲ್ಲ ಸರ್, ನಾವು ಫಸ್ಟ್ ನಮ್ಮೂರಲ್ಲಿ ನಾವೇ ಅಳವಡಿಸ್ಕೊಂಡದು, ನಾವು ಅಕ್ಕಪಕ್ಕದಲ್ಲಿ ನೋಡಿದ್ದು, ನೋಡ್ಕೊಂಡು ಆಮೇಲೆ ಕಲ್ತ್ಕೊಂಡು ಸರ್ ನಾವು. ಮತ್ತೆ ಬೇರೆ ಇನ್ನೇನು ಹೊಸ ಪ್ರಯೋಗಗಳನ್ನು ಮಾಡಿದ್ರೆ ಸರ್? ಹೊಸ ಪ್ರಯೋಗ ಏನೂ ಇಲ್ಲ ಸರ್, ಈಗ ಅದೇ ಈಗ ಕಳನಾಶಕ ಉಪಯೋಗಿಸೋದ್ರಿಂದ ಎಲ್ಲ ತೊಂದರೆ ಅಂತ ಹೇಳ್ತಾರೆ. ಈಗ ಅದನ್ನ ಚೆಲ್ ನಾಟಿಲಿ ಕಳನಾಶಕ ಉಪಯೋಗಿಸ್ಬಾರ್ದವ್ರೆ ಆ ರೀತಿ ಯಾವ್ದಾರು ಒಂದು ಪದ್ಧತಿ ಯಾರು ಸಜೆಷನ್ ಕೊಟ್ಟರೆ ನಾವು ತಕೊಳಕ್ಕೆ ಸ್ವೀಕಾರ ಮಾಡಕ್ಕಿದ್ದೀವಿ ಸರ್. ನೀವು ಬೇರೆ ನಿಮ್ಮ ಸುತ್ತ ಹತ್ತಿರದಲ್ಲೇ ಕೃಷಿ ವಿಜ್ಞಾನ ಕೇಂದ್ರ ಇದೆ ಸುತ್ತೂರಲ್ಲಿ, ಅಲ್ಲಿ ಯಾವುದೋ ತರಬೇತಿ ಕಾರ್ಯಕ್ರಮಗಳಿಗೆ ಹೋಗಲ್ವಾ? ಇಲ್ಲ ಸರ್, ನಾವು ಹೋಗಲ್ಲ, ನಾವು ಈ ನಮ್ಮ ಜಮೀನಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲ, ಅದು ಯಾವತ್ತೂ ಒಂದಿನ ಕಾರ್ಯಕ್ರಮ ಕರೀತಾರಪ್ಪ, ಹೋದ್ರೆ ನಿಮ್ಗೆ ಒಳ್ಳೆ ಮಾಹಿತಿ ಸಿಗುತ್ತಲ್ಲ ಸರ್. ನಿಮ್ಮ ಮಾಹಿತಿ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಹತ್ರದಲ್ಲೇ ಇದೆ ಮಾಹಿತಿ ಕೊಡೋದಕ್ಕೆ. ಹೌದು ಸರ್, ಹೋಗ್ಬೋದು. ನಮಗೆ ಇಲ್ಲಿ ಕೆಲಸ ಜಾಸ್ತಿ ಸರ್, ಅವ್ರು ಯಾರು ನಮ್ಗೆ ಇದು ಬಂದ ಈ ಥರ ಏನು ನಿಮ್ಗೆ ಕರೆದಿಲ್ಲ, ಕರೆದ್ರೆ ನೋಡೋಣ ಒಂದ್ಸಲ ಟೈಮ್ ಮಾಡಿ ಹೋಗೋ. ಕರೆಯೋದಲ್ಲ, ನಾವು ತಿಳ್ಕೋಬೇಕು ಯಾವಾಗಿರುತ್ತೆ ಅಂತ. ಕೇಳ್ತಾ ಇರಿ, ರೇಡಿಯೋನ ನಾವೇ ಹೇಳ್ತೀವಿ ಯಾವ್ಯಾವ ದಿನ ಯಾವ್ಯಾವ ಮಾಹಿತಿ ಇರುತ್ತೆ ಅಂತ, ಏನೇನು ತರಬೇತಿ ಇರುತ್ತೆ ಅಂತ. ಅಂಥ ಸಂದರ್ಭಗಳಲ್ಲಿ ಬೇರೆ ಬೇರೆ ಇಲಾಖೆಯವರೆಲ್ಲ, ಕೃಷಿ ಇಲಾಖೆಯವರು, ಕೃಷಿ ತರಬೇತಿ ಕೇಂದ್ರಗಳಿದ್ದಾವೆ, ಅದೆಲ್ಲ ಹೋದರೆ ನಿಮಗೆ ಸಾವಯವ ಪದ್ಧತಿದಾಗ್ಬೋದು, ಬೇರೆ ಬೇರೆ ಹೊಸ ಕೃಷಿ ಪದ್ಧತಿಯ ಮಾಹಿತಿಯನ್ನು ಪಡ್ಕೊಳ್ಬೋದು. ಇರಲಿ, ನೀವು ಆ ನಿಟ್ಟಿನಲ್ಲಿ ಮುಂದಿಗೆ ಹೆಜ್ಜೆ ಇಡೀವ್ರಿ. ಬೇರೆ ಇನ್ನೇನು ಕೃಷಿ ಮಾಡ್ತಿದ್ದೀರಿ ನಿಮ್ಮ ಜಮೀನಲ್ಲಿ? ನಮ್ಮ ಹಸುಗಳಿದೆ, ಒಂದು 4 ಹಸುಗಳು, ಅದರಲ್ಲಿ ನಾವು ಡೈಲಿ ಒಂದು 2 ಹಸು ತೆನೆ ಆಗಿದೆ, 2 ಕರೀತವೆ. ಏನು ಹೆಚ್ ಹಸುಗಳು? ಇಲ್ಲ ಸರ್, ಮಾಮೂಲಿ ಹಸುಗಳು, ನಮ್ಮ ಮನೆಯಲ್ಲಿ ಹುಟ್ಟಿದ್ದಕ್ಕಂಥ ಹಸುಗಳು. ಅಲ್ಲ, ನಾಟಿ ಹಸುಗಳ? ನಾಟಿ ಹಸುಗಳೇ, 2 ಹಸುಗಳು ಎಲ್ಲ ಕ್ರಾಸಿಂಗ್ ಆಗಿವೆ. ಡೈಲಿ ಒಂದು 10 ಹಾಲು ಹಾಕ್ತೀವಿ ಡೈರಿಗೆ. 5 ಲೀಟರ್ ಹಾಲು ಕೊಡ್ತಾವೆ ನಾಟಿ ಹಸು? ಕೊಡ್ತೇವೆ ಸರ್. ನಾಟಿ ಹಸುಗಳು 2 ಅವು, 2 ಹಸುಗಳು. 2 ಅಂದ್ರೆ ಮಾಮೂಲಿ ಇದ್ರ ನಾಟಿ ಹೆಸರಲ್ಲೇ ಕ್ರಾಸ್ ಆಗಿರೋ. ಈಗ ನಿಮ್ಗೆ ಸಾವಯವ ಕೃಷಿ ಪದ್ಧತಿಗೆ ಹೋಗಬೇಕು, ಜೀವಾಮೃತ ಮಾಡ್ಕೋಬೇಕು ಅಂದರೆ ನಿಮ್ಮ ಹಸುಗಳನ್ನು ಸಾಕಿದ್ರಿ, ಯಾಕೆ ನೀವು ಆ ನಿಟ್ಟಿನಲ್ಲಿ ಮನಸ್ಸು ಮಾಡ್ತಾ ಇಲ್ಲ? ಇಲ್ಲ ಸರ್, ಅದೆಲ್ಲ ಸಾಧ್ಯವಾಗ್ತಿಲ್ಲ, ಮುಂದೆ ಅಳವಡಿಸ್ಕೋಬೇಕು ಅಂತಿದೆ. ಎಲ್ಲ ಸರ್, ಈ ಗೊಬ್ಬರಕ್ಕೆ ನೀವು ಒಂದು ವರ್ಷದಲ್ಲಿ ಎಷ್ಟು ಖರ್ಚು ಮಾಡ್ತೀರಿ ಹೇಳಿ? ಅಂದಾಜು ನಿಮ್ಮ ಕಬ್ಬಿಗೆ, ಭತ್ತಕ್ಕೆ, ಬೇರೆ ಇನ್ನೇನು ಬೆಳೆ ಬೆಳಿತೀರಿ? ಬಾಳೆ ಇಷ್ಟಕ್ಕೆಲ್ಲ ರಸಗೊಬ್ಬರಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ಸರ್? ಈಗ ರಸಗೊಬ್ಬರ ಕಡಿಮೆ ಮಾಡಿಬಿಟ್ಟಿದ್ದೀವಿ ಸರ್ ನಾವು. ಅಂದಾಜು ಎಷ್ಟು ಮಾಡ್ತೀವಿ ಸರ್? ನಾವು ಮಿನಿಮಮ್ ಇಲ್ಲಾಂದ್ರೆ ಒಂದು 15,000 ರೂಪಾಯಿ ಗಂಟ ಖರ್ಚು ಮಾಡ್ತಿದ್ದು, ಇತ್ತೀಚೆಗೆ ನಾವು ಅದೆಲ್ಲ ಕಡಿಮೆ ಮಾಡಿಬಿಟ್ಟಿದ್ವಿ, ಒಂದು 6-7 ರೂಪಾಯಿಗೆ ಸ್ಟಾಪ್ ಮಾಡಿಬಿಟ್ಟಿದ್ವಿ. ಎಲ್ಲ ದನಗಳಿದೆ, ಮತ್ತು ಕೋಳಿ ದುಪ್ಪಿ ಇಕ್ಕೆ ಬರ್ತದೆ, ಇವನ್ನೇ ಉಪಯೋಗಿಸ್ತೀವಿ ಸರ್ ಜಾಸ್ತಿ. ಮತ್ತು ಬಾಳೆ ಕೃಷಿ ಎಷ್ಟಕ್ಕೆ ಹಾಕಿದ್ದೀರಿ ಸರ್? ಬಾಳೆ ಹಾಕಿದ್ದು ಈಗ ಬಾಳೆ ರೇಟ್ ಎಲ್ಲ ಬಿದ್ದೋದ್ಮೇಲೆ ಬಾಳೆ ಹಾಕೋ ತೆಗೆದಾಕ್ಬಿಟ್ಟು ಸರ್. ಅದೇ ಜಮೀನು, ನಾನು 4 ಜಮೀನಲ್ಲೇ ಬಾಳೆ ಹಾಕ್ತಿದ್ದು, ಒಂದು ಟೈಮ್ ಬಾಳೆ, ಒಂದು ಟೈಮ್ ಕಬ್ಬು, ಹಿಂಗೆ ಹಾಕೋಬತ್ತಾ ಇದು. ಬಾಳೆ ಒಳ್ಳೆ ರೇಟ್ ಇದೆ, ಈಗೆಲ್ಲ 70 ರೂಪಾಯಿ ಆಗಿದೆ ಸರ್ ಈಗ ರೇಟ್. ಈ ಟೈಮ್ ನಾವು ಹಾಕೋ ಟೈಮ್ಗೆ ರೇಟ್ ಸಿಕ್ಕೋದಿಲ್ಲ, 10 20 ರೂಪಾಯಿ ಹಂಗೆ ಹಾಕೋಗುತ್ತೆ. ಅದು ನಷ್ಟ ಅನುಭವಿಸಿದ್ರೆ? ಹೌದು ಸರ್, ನಷ್ಟನೂ ಆಗಿದೆ, ನಷ್ಟ ಆಗಿದೆ. ಕಡಿಮೆ ಹಾಕೋಬೇಕು, 4 ಹಾಕೋಕೆ ಹೋದ್ರೆ 1 ಎಕರೆಗೋ 1 ಎಕರೆಗೋ ಹಾಕೋಬೇಕು. ಇಲ್ಲ ಸರ್, ಹಂಗೆ ಮಾಡೋದು, 1 ಎಕರೆಗೆ 2 ಎಕರೆಗೆ ಹಾಕೊಳ್ಳೋದು. ಅದೇನು ನಾವು ಬಾಳೆ ಬೆಳೆದಾಗೆಲ್ಲವೇ ನಮಗೆ ಬೆಲೆ ಸಿಕ್ಕಿಲ್ಲ. ಬೆಲೆ ಸಿಕ್ತು ಅಂದಾಗ ಹಾಕ್ಬೇಕು ಅನ್ಸಲ್ವಾ? ಬೆಲೆ ಅವ್ರು ನೋಡ್ರಿ, ರೇಟ್ ಜಾಸ್ತಿ ಇದ್ದಾಗ ಹಾಕ್ಬೇಕು ಅಂತ ಆಸೆ ಆಯ್ತದೆ. ಈಗ ನಮ್ಮ ಏರಿಯಾದಲ್ಲಿ ಏನಾಗಿದೆ, ಎಲ್ಲ ಕಬ್ಬು ಹಾಕ್ರೆ ಕಬ್ಬೆ, ಭತ್ತ ಹಾಕ್ರೆ ಭತ್ತ, ಬಾಳೆ ಹಾಕ್ರೆ ಬಾಳೆ, ಈ ರೀತಿ ಎಲ್ಲರೂ ಒಂದೇ ತರ ಮಾಡ್ಬಿಡ್ತಾರೆ. ನೀವು ಒಂದು ಸ್ವಲ್ಪ ವಿನೂತನ ಮಾಡ್ಬೇಕಪ್ಪ, ವಿದ್ಯಾವಂತರಿದ್ದೀರಿ. ಹೌದು ಸರ್, ಮಾಡೋಣ. ಹೌದು ಸರ್, ಮಾಡೋಣ. ಆತ್ಮೀಯ ಕೇಳುಗರೆ, ಮಾರ್ಚ್ 27 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಪೂರ್ವ ಮುಂಗಾರು ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕಿರಿಯ ಬೇಸಾಯ ಶಾಸ್ತ್ರತಜ್ಞರಾದ ಡಾಕ್ಟರ್ ಸುನಿಲ್ ಸಿಎಂ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251258 ಅಥವಾ 251589. ಮೈಸೂರಿನ STD ಕೋಡ್ 0821. ಮರೆಯದಿರಿ, ಮಾರ್ಚ್ 27 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಪೂರ್ವ ಮುಂಗಾರು ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ನಿಮ್ಮ ಈ ಕೃಷಿ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೇಕು, ನಿಮ್ಮ ಜೊತೆ ಮಾತನಾಡಿ ಅಂತ ನಮ್ಮ ರೈತ ಬಾಂಧವರು ಅಪೇಕ್ಷೆ ಪಟ್ಟರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. ಹೇಳ್ತೀನಿ ಸರ್, 9008576188. 9008576188. 9008576188. ಧನ್ಯವಾದಗಳು ಬಂಗಾರವರೇ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೋಳಿ ಸಾಕಾಣಿಕೆ ಹಾಗೂ ಸಮಗ್ರ ಕೃಷಿ ಈ ವಿಷಯವಾಗಿ ನಂಜನಗೂಡು ತಾಲೂಕು ಉಪ್ಪನಹಳ್ಳಿಯ ಕೃಷಿಕ ಬಂಗಾರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು SC ಹೇಮಕುಮಾರ್. ಪ್ರತಿ ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪಶುರಂಗ, ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ,

ಕಾರ್ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಡಲ್ಲ ಗಮ್ಯ